ಇಂದಿನ ಕೃಷಿ ರಂಗದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೂ ಮುನ್ನ ಒಂದು ಪ್ರಕಟಣೆ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ದಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಜಲಾನಯನ ಅಭಿವೃದ್ದಿ ಇಲಾಖೆಯ ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಜಯಸ್ವಾಮಿ ಜಿಎಸ್. ಕೇಳಿ ಕಾರ್ಯಕ್ರಮ ನೇರ ಫೋನಿಂಗ್ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೂ ನಮಸ್ಕಾರ. ರಾಜ್ಯವ್ಯಾಪಿ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೆ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ದಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು, ಈ ವಿಷಯ ಕುರಿತು ತಾವು ಪ್ರಶ್ನೆಯನ್ನು ಕೇಳಬಹುದು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಜಲಾನಯನ ಅಭಿವೃದ್ದಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಜಯಸ್ವಾಮಿ ಜಿಎಸ್. ಜಯಸ್ವಾಮಿ ಜಿಎಸ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ಕೇಳುಗರಿಗೂ. ಜಲಾನಯನ ಅಭಿವೃದ್ಧಿ ಇಲಾಖೆ ವತಿಯಿಂದ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹಾ ಕೇಳುಗರೆ, ಇವತ್ತು ತಾವು ಯಾವುದೇ ಪ್ರಶ್ನೆಯನ್ನ ಈ ಒಂದು ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ತಾವು ಪ್ರಶ್ನೆ ಕೇಳಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆಗಳು ಈ ರೀತಿವೆ: 2226125757, 2226125757. ಇನ್ನೊಂದು ಫೋನ್ ಸಂಖ್ಯೆ 2237047477, ಮತ್ತೊಂದು ಫೋನ್ ಸಂಖ್ಯೆ 2237047488. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ದಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು, ಈ ವಿಷಯ ಕುರಿತು ತಾವು ಪ್ರಶ್ನೆಯನ್ನು ಕೇಳಬಹುದು. ಜಯಸ್ವಾಮಿಯವರೇ, ತಾವು ಕೂಡ ಇವತ್ತಿನ ಜಲಾನಯನ ಅಭಿವೃದ್ದಿ ಇಲಾಖೆಯಲ್ಲಿ ಏನೇನು ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ರೈತರಿಗೆ ಮಹತ್ವವಾದ ಮಾಹಿತಿ ಕೊಡಬೇಕಾಗಿದೆ ಅನ್ನೋದ್ರ ಕುರಿತು ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ಪ್ರಸ್ತುತ ಜಲಾನಯನ ಪ್ರದೇಶ ಅಂದ್ರೆ ಏನು? ಜಲಾನಯನ ಪ್ರದೇಶ ಅಂತಿದ್ರೆ ಏನು, ನಮಗೆ ನೀರು ಹರಿದು ಬರುವ ಜಾಗ ಅಂದ್ರೆ ನಮಗೆ ದಿಬ್ಬದಿಂದ ಕಣಿವೆವರೆಗೆ ಏನು ನೀರು ನಮಗೆ ಹರಿತದೆ ಆ ಒಂದು ಪ್ರದೇಶವನ್ನು ನಾವು ಜಲಾನಯನ ಪ್ರದೇಶ ಅಂತ ಕರಿತೀವಿ. ಸೊ ಅದ್ರ ನಾವು ಸಣ್ಣ ಪ್ರಮಾಣದಲ್ಲಿ ತಗೊಂಡಾಗ ನಾವು ಕಿರು ಜಲಾನಯನ ಅಂತ ತಗೊಂಡಾಗ ಒಂದು 500 ಹೆಕ್ಟೇರ್ನ ನಾವು ಕಿರು ಜಲಾನಯನ ಅಂತೀವಿ. ಅದನ್ನ ದೊಡ್ಡ ಪ್ರಮಾಣದಲ್ಲಿ ತಗೊಂಡಾಗ ನದಿ ಪಾತ್ರದಲ್ಲಿ ಬಂದಂತ ಒಂದು ತಗೊಂಡಾಗ ನಿಮ್ಗೆ ನದಿ ಪಾತ್ರದಲ್ಲಿ ಬರುವಂತ ನೀರೆಲ್ಲ ಬಂದು ನದಿಗೆ ಬಂದು ನದಿಯಿಂದ ಸಮುದ್ರಕ್ಕೆ ಹೋಗೋದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಜಲಾನಯನ ಪ್ರದೇಶ ಅಂತ ಕರೀಬಹುದು. ಹಲೋ, ಒಂದು ಪ್ರಶ್ನೆ ಇದೆ. ಒಂದು ಪ್ರಶ್ನೆ ಇದೆ, ಕರೆ ಮಾಡಿದ್ದಾರೆ. ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನಾನು ಮೈಸೂರು ಜಿಲ್ಲೆ ತಿನ್ನಶಿಬ್ರ ತಾಲೂಕು ಸೋಸ್ಟೆ ಗ್ರಾಮದಲ್ಲಿ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ನನ್ನ 2 ಪ್ರಶ್ನೆ ಇದೆ ಗುರುಗಳೇ. ನಮಸ್ಕಾರ, ಪ್ರಶ್ನೆ ಕೇಳಿ. ನಂದು ಮೊದಲನೇ ಪ್ರಶ್ನೆ, ಜಲಾಯನ ಪ್ರದೇಶದಲ್ಲಿ ಮಣ್ಣಿನ ಸವಕಳಿ ತಡೆಯಲು ಏನ್ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಮಣ್ಣು ಚೌಡಾಗಲು ಏನ್ ಕಾರಣ ಅಂತ ಎರಡನೇ ಪ್ರಶ್ನೆ ನಂದು ಗುರು ಹೇಳ್ತಾರೆ, ಅವರು ಉತ್ತರ ಕೊಡ್ತಾರೆ ತಮಗೆ. ಪ್ರಶ್ನೆ ಶಾಂತ ರೀತಿಯಿಂದ ಕೇಳಿ. ಓಕೆ, ಪ್ರಶ್ನೆ ಕೇಳಿ, ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲ, ಜಲಾನಯನ ಪ್ರದೇಶದಲ್ಲಿ ನೀವು ಸವಳು ಜವಳು ತಡೆ ಮಾಡಬೇಕು ಹೆಂಗಂತೆ? ಮಣ್ಣಿನ ಸವಕಳಿ ತಡೆಗಟ್ಟದ ಒಂದು ಆಯ್ತು. ಇದು ಶಾಂತ ರೀತಿಯಿಂದ ಇರಿ, ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಜಯಸ್ವಾಮಿರವರು. ಹೌದ್ರಿ, ಇವಾಗ ಜಲಾನಯನ ಪ್ರದೇಶದಲ್ಲಿ ನಿಮಗೆ ಇಳಿಜಾರಿಗೆ ಏನು ಇದೆ ಆ ಪ್ರಕಾರವಾಗಿ ನೀವು ಜಮೀನಲ್ಲಿ ನಾವು ಅಭಿವೃದ್ಧಿಗಳನ್ನ ಕೈಗೊಳ್ಳಬೇಕಾಗತ್ತೆ. ಇವಾಗ ನಿಮ್ಮ ಜಮೀನಲ್ಲಿ ಸಾಧಾರಣ ಇಳಿಜಾರು ಇದೆ ಅಂತ ಹೇಳಿದ್ರೆ ತುಂಬಾ ಇಳಿಜಾರೇನಿಲ್ಲ, ಸಾಧಾರಣ ಇಳಿಜಾರಿದೆ. ನಮಗೆ 1-2% ಇಳಿಜಾರಿದೆ ಅಂತ ಹೇಳಿದ್ರೆ ನೀವು ಅವಾಗ ನಿಮಗೆ ಕಂದಕ ಬದುಗಳು ಅಥವಾ ಬದುಗಳನ್ನ ನಿರ್ಮಾಣ ಮಾಡಿಕೊಂಡು ಏನ್ ನಿಮ್ಮ ಜಮೀನಲ್ಲಿ ಜೋರಾಗಿ ಮಳೆ ಬಂದಾಗ ಏನ್ ಮಣ್ಣು ಸವಕಳಿಯಾಗಿ ಬೇರೆ ಪ್ರದೇಶಕ್ಕೂ ಇಲ್ಲ ಹಳ್ಳಕ್ಕೂ ಹೋಗಿ ಹಳ್ಳದಿಂದ ಕೆರೆಗಳಿಗೆ ಕೆರೆಗಳಿಂದ ಹೋಗಿ ಕೆರೆಗಳಲ್ಲಿ ಸಿಲ್ಟಪ್ ಆಗೋದು, ಇಲ್ಲ ನದಿ ಮೂಲಗಳಿಗೆ ಹೋಗೋದು, ಇಲ್ಲ ಅಣೆಕಟ್ಟು ಮೂಲಕ ಹೋಗಿ ಅಲ್ಲಿ ಸಿಲ್ಟಪ್ ಆಗೋದು, ಅಲ್ಲಿ ಶೇಖರಣೆ ಆಗೋ ಬದಲು ನಮ್ಮ ಜಮೀನಿನಲ್ಲಿ ಏನು ಫಲವತ್ತಾದ ಮಣ್ಣು ಇರ್ತದೆ, ಸೊ ಅದು ನಮ್ಮ ಜಮೀನಲ್ಲಿ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಈ ಬದುಗಳನ್ನ ಹಾಕೊಳ್ಳೋದು ಮತ್ತೆ ಕಂದಕ ಬದುಗಳನ್ನ ನಿರ್ಮಾಣ ಮಾಡುವಂತದ್ದು. ಸೊ ಇಂಥ ಉಪಚಾರಗಳನ್ನ ನಾವು ಮಾಡಿದಾಗ ನಮಗೆ ನಮ್ಮ ಜಮೀನಲ್ಲಿ ನಮ್ಮ ಸವಕಳಿಗಳನ್ನ ತಡೆದಿಟ್ಬೋದು, ಮತ್ತೆ ಏನು ನೀರು ಹರಿದು ಹೋಗ್ತದೆ ಸೊ ಅದನ್ನ ನಮಗೆ ಜಮೀನಿಗೆ ಅನುಕೂಲ ಆಗುವಂತೆ ತೇವಾಂಶ ಹಿಡಿದಿಟ್ಕೊಳ್ಳುವಂತೆ ನಾವು ಎಷ್ಟು ನೀರು ಬೇಕಷ್ಟು ಉಳಿಸ್ಕೊಂಡು ಬದುನಲ್ಲಿ ಕೋಡಿ ಮಾಡೆ ಮಾಡ್ತೀವಿ ನಾವು. ಆ ಕೋಡಿ ಮುಖಾಂತರ ಏನಾಗುತ್ತೆ ಹರಿದೋಗಿ ಮುಂದೆ ಜಲಸ್ಥಾವರಗಳನ್ನು ಅದು ಸೇರಿಕೊಳ್ಳುತ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ನಮ್ಮ ಜಮೀನಿನಲ್ಲಿ ನಾವು ಕ್ರಮವನ್ನು ವಹಿಸಬಹುದು. ಅದಲ್ದೇ ನಾವು ಸಸ್ಯ ಒಂದು ಬದುಗಳನ್ನು ಮಾಡ್ಕೊಳ್ಬಹುದು. ಸೊ ಸಸ್ಯ ತಡೆಗಳನ್ನ ಮಾಡ್ಕೊಂಡ್ರೆ ನಮಗೆ ಅದು ಹೇಗೆ ಮಾಡೋದು? ಸಸ್ಯ ತಡೆಗಳಂದ್ರೆ ಕತ್ತಾಳೆ ಏನಿರ್ತದಲ್ಲ ಅದನ್ನು ನಾವು ಬದುಗಳ ಮೇಲೆ ಹಾಕೊಳ್ಳೋದು, ಇಲ್ಲ ನಮ್ಗೆ ಎಲ್ಲಿ ಕೊರಕುಗಳು ಜಾಸ್ತಿ ಆಗುತ್ತೆ ಅಂತ ಪ್ರದೇಶದಲ್ಲಿ ಹಾಕೊಂಡ್ರು, ಅಂದ್ರೆ ನೀರು ಹರಿದು ಹೋಗೋ ಮಣ್ಣು ಹೋಗುವಂತ ಜಾಗದಲ್ಲಿ ಹಾಕೊಂಡ್ರು ನಮಗೆ ಸಾಕಷ್ಟು, ಅಂದ್ರೆ ನೀರು ಹರಿಯೋಗ ದಿಶೆ ಜಾಸ್ತಿ ಒತ್ತಡದಲ್ಲಿ ಹೋಗ್ಬಾರ್ದು ಅಂತ. ನಿಧಾನವಾಗಿ ಹರಿಬೇಕು, ನಿಧಾನವಾಗಿ ಹರಿಬೇಕು ಅಂತ. ಸೊ ಅದಲ್ದೇ ನಮ್ಗೆ ಇವನ್ನು ಮರಗಿಡಗಳು ಬೆಳೆದ್ರಿಂದ ಎಷ್ಟೋ ಕೊಚ್ಚಣೆಗಳು ನಮಗೆ ಕಮ್ಮಿ ಆಗ್ತದೆ. ಜೊತೆಗೆ ಎರಡನೇದ ಅವ್ರು ಕೇಳುದು ಅಂತ ಹೇಳಿದ್ರೆ ನಮ್ಮ ಸವಳು ಜಮೀಳು ಏನು ಏನು ಕಾರಣಗಳು ಅಂತ ಇವತ್ತು ನಮ್ಗೆಲ್ಲ ಗೊತ್ತಿದೆ. ಎಲ್ಲಿ ಯಾವ ಭೂಮಿಗಳಲ್ಲಿ ನಮ್ಗೆ ಈ ನೀರು ಚೆನ್ನಾಗಿ ಇಂಗ್ತದೆ, ಅಂತರ್ಜಲ ಮಟ್ಟ ಸೇರ್ತದೆ, ನೀರು ಚೆನ್ನಾಗಿ ಇಂಗ್ತದೆ. ಸೊ ಎಲ್ಲಿ ನಮಗೆ ಗಾಳಿ ಯಾವ ಚೆನ್ನಾಗಿ ಆಡ್ತದೆ ನಮ್ಮ ಇದ್ರ ಮಣ್ಣಿನಲ್ಲಿ, ಸೊ ಅಂತ ಜಮೀನುಗಳಲ್ಲಿ ಸಾಮಾನ್ಯವಾಗಿ ನಮಗೆ ಸವಳು ಜವಳ ಆಗಕ್ಕೆ ಒಂದು ಇರಲ್ಲ, ಅವಕಾಶ ಇರಲ್ಲ. ಎಲ್ಲಿ ನಮಗೆ ಕಪ್ಪು ಮಣ್ಣು ಇರ್ತದೆ ಅಥವಾ ಆಳವಾದ ಕಪ್ಪು ಮಣ್ಣು ಇರಬಹುದು ಅಥವಾ ಜಡಿ ಮಣ್ಣು ಇರಬಹುದು, ಇಂತಹ ಒಂದು ಪ್ರದೇಶದಲ್ಲಿ ಎಲ್ಲಿ ನಮಗೆ ನೀರು ಸರಾಗವಾಗಿ ನಮಗೆ ಕೆಳಪದರಕ್ಕೆ ಹೋಗಲ್ಲ, ಸೊ ಅಂತ ಒಂದು ಮಣ್ಣಿನಲ್ಲಿ ಏನಾಗುತ್ತೆ ನಮಗೆ ಜಾಸ್ತಿ ಸಮಯ ನೀರು ನಿಂತುಕೊಂಡಾಗ ಲವಣಾಂಶಗಳು ಮೇಲೆ ಬಂದು ನಮಗೆ ಸವಳು ಜವಳು ಆಗುವ ಒಂದು ಸಾಧ್ಯತೆ ಇರುತ್ತದೆ. ಈ ರೀತಿ ನಾವು ಕ್ರಮ ಕೈಗೊಂಡ್ರೆ ಸವಳು ಜವಳಾದಂತಹ ಮಣ್ಣಲ್ಲಿ ಒಂದು ಅಂದ್ರೆ ಉತ್ತಮವಾದ ನಾವು ನೀರು ಬಸುವಿಕೆಗೆ ಅವಕಾಶ ಮಾಡಿಕೊಡ್ಬೇಕು. ತಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಲ್ಲ, ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಇರ್ಲಿ. ಈಗ ಈ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಜಲಾನಯನ ಪ್ರದೇಶ ಅಂದ್ರೆ ಯಾವುದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಈ ಜಲಾನಯನ ಅಭಿವೃದ್ಧಿ ಅಂದ್ರೆ ಏನು ಮತ್ತು ಇದರ ಅವಶ್ಯಕತೆ ಉಂಟಾ? ಇವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡ್ತಾ ಇದೀವಿ ನಾವು, ನಮಗೇನು ನಮಗೆ ವಾರ್ಷಿಕವಾಗಿ ಏನು ಮಳೆ ಬರಬೇಕಿತ್ತು ಅದು ನಮ್ಗೆ ಇವತ್ತೂ ಮಳೆ ಬರ್ತಾ ಇದೆ ವಾರ್ಷಿಕವಾಗಿ ಮಳೆ. ಹೌದು. ಸೊ ಅದರಲ್ಲಿ ಅಷ್ಟು ಏನು ವ್ಯತ್ಯಾಸಗಳು ಕಾಣ್ತಾ ಇಲ್ಲ. ಬಟ್ ಆದರೂ ನಮಗೆ ಒಂದು 4-5 ವರ್ಷಕ್ಕೊಂದ್ಸಲ ನಮಗೆ ಉತ್ತಮವಾದ ಮಳೆ ಬರ್ತದೆ ಅಷ್ಟೇ ಹೊರತು ಇನ್ನ ಬೇರೆ ಅವಧಿಯಲ್ಲಿ ನಮಗೆ ಇವತ್ತೂ ಬರಗಾಲವನ್ನು ನಾವು ಸಾಕಷ್ಟು ಎದುರಿಸ್ತಾ ಇದ್ದೀವಿ. ಕಾರಣ ಇಷ್ಟೇನೆ, ನಮಗೆ ಮಳೆ ಬಿದ್ರೂ ಯಾಕೆ ಬರಗಾಲ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಬೀಳುವಂತ ಮಳೆ ಪ್ರಮಾಣ ನಮಗೆ ಅದು ಚದರಿದಂತೆ ಮಳೆ ಬೀಳ್ತಾ ಇಲ್ಲ. ಬಿದ್ರೆ ಒಂದೇ ಸಲ ನಮಗೆ ಒಂದು ತಿಂಗಳಲ್ಲೇ ನಮಗೆ 2-3 ತಿಂಗಳಾಗುವಂತ ಮಳೆ ನಮಗೆ ಬಂದ್ಬಿಡುತ್ತೆ. ಇಲ್ಲ ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ನಮಗೆ ಮೊದಲ 2 ದಿನಗಳಲ್ಲಿ ನಮಗೆ ಬೀಳುತ್ತದೆ. ಈ ತರ ಒಂದು ಆ ಮಳೆಯ ಒಂದು ಹೇಳಿ ಸರ್, ಒಂದು ಪ್ರಶ್ನೆ ಇದೆ, ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್, ನಾನು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ದಾವಣಗೆರೆ ಗ್ರಾಮದಿಂದ. ಓಕೆ ಸರ್. ಮಧುಕುಮಾರ್ ಡಿಎಂ ಅಂತ. ತುಂಬಾ ಸಂತೋಷ, ಕೇಳಿ ಪ್ರಶ್ನೆನ. ಇಲ್ಲಿ ಮಣ್ಣು ನೀರು ಸಂರಕ್ಷಣೆ ಪ್ರಶ್ನೆ ಕೇಳಬೇಕು ಅಂತ ನಿಮ್ಮ ವಿಚಾರ ಇದೆ. ಕೇಳಿ ಸರ್, ಪ್ರಶ್ನೆ ಕೇಳಿ. ನಮ್ದು ಇಲ್ಲೇ ಗುಡ್ಡಗಾಡು ಪ್ರದೇಶ, ಕಾಫಿ ಬೆಳೆಯುವಂತ ಪ್ರದೇಶ. ಇಲ್ಲೇ ಕಳೆದ ಬೇಸಿಗೆಯಲ್ಲಿ ನಮ್ಗೆ ಇದು ಬ್ಲಾಸಮ್ ಶವರ್ ಮತ್ತೆ ಬ್ಯಾಸಿಂಗ್ ಶವರ್ ಮಧ್ಯೆ ಒಂದು 100-110 ದಿವಸದ ಬೆಳಗ್ಗೆ ಅಷ್ಟೊಂದು ತಾಪಮಾನ ಹೆಚ್ಚಾಗಿ ಬಹಳಷ್ಟು ತೊಂದರೆ ಅನುಭವಿಸ್ತು. ಇಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ನಾವು ಯಾವ ತರ ಕ್ರಮಗಳನ್ನು ಕೈಗೊಳ್ಬಹುದು?

ನಿಮ್ಮ ಏನು ನಿಮ್ಮ ಜಮೀನಲ್ಲಿ ಅದನ್ನ ಹೇಳಿದ್ ನಾವು, ಈಗ ನಿಮ್ಮ ಜಮೀನಲ್ಲಿ ಬಿದ್ದಂತ ನೀರನ್ನ ಏನ್ ಕಂದಕ ಬದುಗಳಿರ್ತವೆ ಇವನ ಮುಖಾಂತರ ನೀವು ಒಂದು ಏನ್ ಮಾಡ್ತೀರಾ, ಜಾಸ್ತಿ ಆದ ನೀರನ್ನ ತೆಗೆದು ನೀವು ಮುಂದೆ ಬಿಟ್ಟಾಗ ನಿಮ್ಮ ಹಳ್ಳ ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡ್ಕೊಳ್ತೀರಾ. ಸೊ ಆ ನೀರೆಲ್ಲ ನಿಮ್ಗೆ ಕೃಷಿ ಹೊಂಡಕ್ ಹೋಗುತ್ತೆ. ಕೃಷಿ ಹೊಂಡಕ್ ಹೋಗೋಕೆ ಮೊದಲನೇ ನಿಮಗೆ ಏನ್ ಮಾಡ್ತೀರಾ, ಸಿಲ್ ಟ್ರ್ಯಾಪ್ ಮಾಡ್ಕೊಂಡಿರ್ತೀರಾ. ಸೊ ಸಿಲ್ ಟ್ರ್ಯಾಪ್ ಹೋಗಿ ನಿಮ್ ಅಕಸ್ಮಾತ್ ಇವೆಲ್ಲ ಮುಂದುವರೆದು ಜಾಸ್ತಿ ಮಳೆ ನೀರು ಬಂದು ಮಣ್ಣು ಅಲ್ಲಿ ಬಂದು ಕುತ್ಕೊಳ್ತಾ ಇತ್ತು ಅಂದಾಗ ಸಿಲ್ ಟ್ರ್ಯಾಪ್ ಹೋಗಿ ಮಣ್ಣು ನಿಮ್ಗೆ ಶೇಖರಣೆ ಆಗುತ್ತೆ. ಸೊ ತಿಳಿಯಾದ ನೀರು ಮಾತ್ರ ನಿಮ್ ಕೃಷಿ ಹೊಂಡಕ್ ಹೋಗುತ್ತೆ. ಸೊ ಅದನ್ನ ಹೇಳ್ತೀನಿ. ಸೊ ಆ ಕೃಷಿ ಹೊಂಡದಲ್ಲೂ ನಿಮ್ಗೆ ಶೇಖರಣೆಗೆ ಎಕ್ಸಸ್ ಆದ ನೀರನ್ನು ಹೆಚ್ಚಿಗೆ ಆದ ನೀರನ್ನು ಬೇಕಾದ್ರೆ ತಿರ್ಗಾ ನಿಮ್ಮ ಏನ್ ನಿಮ್ಮ ಬೋರ್ವೆಲ್ ಗಳಿದ್ರೆ ಅದನ್ನ ಮರುಪೂರ್ಣ ಮಾಡಕೊಳ್ಳಕ್ಕೆ ಆ ನೀರನ್ನ ತಿರ್ಗಾ ಬಳಕೆ ಮಾಡಬಹುದು. ಸೊ ಹಂಗಾಗಿ ಎಲ್ಲಿ ನಿಮ್ಮ ಜಮೀನಲ್ಲಿ ಬಿದ್ದಂತ ನೀರು ಎಲ್ಲೂ ಅದು ಬೇರೆ ಜಮೀನಿಗೆ ಹೋಗದಂಗೆ ಇರಬಹುದು, ಇಲ್ಲ ಹೆಚ್ಚು ಜಾಸ್ತಿ ಅದು ವೇಸ್ಟ್ ಆಗದಂಗೆ ನೀವು ಅದನ್ನ ಸದ್ಬಳಕೆ ಮಾಡ್ಕೊಳ್ಬಹುದು. ಇನ್ನ ನಮ್ಗೆ ಹೆಚ್ಚು ಉಪಯೋಗ ಇದೆ. ಹೌದು, ಈಗ ಕೃಷಿ ಹೊಂಡ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಇವಾಗ ನಮ್ಗೆ ಒಂದು 3 ತಿಂಗಳು ನಾವು 4 ತಿಂಗಳು ಬೆಳೆ ಬೆಳಿತೀವಿ. ಸೊ ನಾವು ಎಲ್ಲ ಖರ್ಚು ಮಾಡುತ್ತೀವಿ, ಬಿತ್ತನೆ ಬೀಜ ಇರಬಹುದು, ಗೊಬ್ಬರ ಇರಬಹುದು, ಔಷಧಿ ಇರಬಹುದು, ಉಳುಮೆ ಇರಬಹುದು, ಎಲ್ಲಾ ಶ್ರಮ ಮಾಡಿರ್ತೀವಿ. ಕೊನೆ ಹಂತದಲ್ಲಿ ನಮಗೆ ಕಾಯಿ ಕಟ್ಟುವಂತ ಟೈಮಲ್ಲಿ, ಕಾಯಿ ಬಲಿಯುವಂತ ಟೈಮಲ್ಲಿ ನಮಗೆ ಒಂದೇ ಒಂದು ಮಳೆ ನಮಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಅಷ್ಟು ದಿನ ಹಾಕಿದ ಪರಿಶ್ರಮ ಇರಬಹುದು ಮತ್ತೆ ನಮ್ಮ ಹಣ ಇರಬಹುದು ಅವೆಲ್ಲ ವ್ಯರ್ಥ ಆಗಿ ನಮಗೆ ಏನು ಸಿಗಲ್ಲ. ಸೊ ಅಂತ ಸಮಯದಲ್ಲಿ ನೀವು ಕೃಷಿ ಹೊಂಡದಿಂದ ನೀರನ್ನ ಒಂದೇ ಒಂದು ಸ್ಪ್ರಿಂಕ್ಲರ್ ನೀವು ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಏನಾದ್ರು ಕೊಟ್ಕೊಂಡ್ರೆ ನಿಮಗೆ, ಸೊ ನಿಮ್ಮ ಬೆಳೆ ನಿಮ್ ಕೈಗೆ ಬಂತು ಅಂತದ್ ಯಾವ್ದಾದ್ರು ಒಂದು ವರ್ಷದಲ್ಲಿ ನಿಮಗೆ ನೋಡ್ತಾ ಇದ್ದೀನಿ ನಿಮಗೆ ಬೆಳೆ ನಷ್ಟ ಆದ್ರೆ ಯಾವ್ದೋ ಒಂದು ಅಥವಾ 2 ಮಳೆಯಿಂದಷ್ಟೇ ನಿಮಗೆ ನಷ್ಟ ಆಗ್ತಿರ್ತದೆ. ಸೊ ಈ ತರ ಆ ವ್ಯತ್ಯಾಸದಿಂದ, ಸೊ ಅಂತ ಸಂದರ್ಭದಲ್ಲಿ ನೀವ್ ಏನಾದ್ರು ಈ ಮಳೆ ಬಿದ್ದಂತ ನೀರನ್ನು, ಜಾಸ್ತಿ ಮಳೆ ಆದಂತ ನೀರಲ್ಲಿ ಬಿದ್ದಂತ ನೀರನ್ನು ಶೇಖರಣೆ ಇಟ್ಕೊಂಡು ನೀವು ಅದೇನಾದ್ರು ಬಳಕೆ ಮಾಡ್ಕೊಂಡ್ರೆ ನಿಮ್ಮ ನೀರಾವರಿಲಿ ಏನ್ ಬೆಳಿತೀರಾ ಅದಕ್ಕಿಂತ ಉತ್ತಮವಾಗಿ ನಿಮಗೆ ಮಳೆ ನೀರಿಂದ ನಿಮಗೆ ತುಂಬಾ ಬೆಳೆ ಚೆನ್ನಾಗಿ ಬರುತ್ತದೆ. ಎರಡನೇ ಪ್ರಶ್ನೆ ನೀವು ಕೇಳಿದಂತ ಹೇಳಿದ್ರೆ ನೀರನ್ನ ನೀರು ಪರೀಕ್ಷೆ, ನಿಮ್ಮ ನೀರು ಪರೀಕ್ಷೆಗೆ ನಿಮ್ಮ ಏನು ನೀರಿದೆ ಅದನ್ನ ಅಕಸ್ಮಾತ್ ಬೋರ್ವೆಲ್ ನೀರಿರ್ಬೋದು ಅಲ್ಲ ಕೃಷಿ ಹೊಂಡದ ನೀರಿರ್ಬೋದು. ಸೊ ಬೋರ್ವೆಲ್ ನೀರನ್ನ ಒಂದು ಸ್ವಲ್ಪ ಫಸ್ಟ್ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಓಡಿಸಿ ತದನಂತರ ನೀರನ್ನ ನೀವು ಸಂಗ್ರಹಣ ಮಾಡಿ ತಗೊಂಡೋಗಿ ನೀವು ಹತ್ತಿರದ ರೈ ಸಂಪರ್ಕ ಕೇಂದ್ರಕ್ಕೂ ನೀವು ಕೊಟ್ರೆ ಅಲ್ಲಿ ನಿಮಗೆ ನಿಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ನಮ್ಮ ಪ್ರತಿ ಜಿಲ್ಲೆಗಳಲ್ಲೂ ಮಣ್ಣು ಆರೋಗ್ಯ ಕೇಂದ್ರಗಳಿದಾವೆ. ಸೊ ಅಲ್ಲಿ ನಿಮಗೆ ಅದು ನೀರಾವರಿಗೆ ಸೂಕ್ತವೋ ಇಲ್ವೋ ಅನ್ನೋದು ನಿಮಗೆ ಪರೀಕ್ಷೆ ಮಾಡಿ ಕೊಡ್ತಾರೆ. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟೆ ಸರ್. ಶುಭರಾತ್ರಿ, ಗುಡ್ ನೈಟ್ ಸರ್. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಹಲೋ, ಕೇಳಿ ಪ್ರಶ್ನೆ ಕೇಳಿ. ನಮಸ್ಕಾರ ನಮಸ್ತೆ ಸರ್, ನಾನು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಿಂದ ಮಾತಾಡ್ತಾ ಇದ್ದೀನಿ. ಹೆಸರು? ಜಿಲ್ಲೆ, ನನ್ನ ಹೆಸರು ಶಿವಪ್ರಕಾಶ್ ಅಂತ ಹೇಳಿ. ಕೇಳಿ ಶಿವಪ್ರಕಾಶ್ ಅವರು, ಪ್ರಶ್ನೆ ಕೇಳಿ ಸರ್. ಈಗ ನಮ್ಮಲ್ಲಿ ಕಬಿನಿ ಬಲದಂಡೆ ನಾಲೆ ಇದೆ ಸರ್. ಅಲ್ಲಿ ಸ್ವಲ್ಪ ಜಮೀನಿನ ಕೆಳಗೆ ಸ್ವಲ್ಪ ಜೌಗು ಪ್ರದೇಶ ಇದೆ ಸರ್. ಅಲ್ಲಿ ನಾವು ಎಷ್ಟೇ ಇದ್ ಮಾಡಿದ್ರು ಅಲ್ಲಿ ನೀರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಸೊ ಅದನ್ನ ಏನಾದ್ರೂ ವಿಧಾನಗಳಿಂದ ನಾವು ಅದನ್ನ ಬೇರೆ ರೀತಿ ಅದನ್ನ ನೀರನ್ನ ಬಸಿದು ಹೋಗೋ ರೀತಿ ಏನಾದ್ರು ಮಾಡಬಹುದಾ? ಸರ್ಕಾರದಿಂದ ಯಾವ್ದಾದ್ರು ಮಣ್ಣು ಸಂರಕ್ಷಣಾ ಕಾರ್ಯಕ್ರಮಗಳು ಏನಾದ್ರು ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಬೇಕಿದೆ. ಶಿವಪ್ರಕಾಶ್ ಅವರೇ ನಮಸ್ಕಾರ. ತಮ್ಮ ಒಂದು ಸಮಸ್ಯೆ ಅರ್ಥ ಆಯ್ತು. ಇವಾಗ ಏನು ನಿಮ್ಗೆ ಆಗ್ಲೇ ಹೇಳಿದೆ, ಕೆರೆ ಅಚ್ಚುಕಟ್ಟಲ್ಲಿ ನಿಮ್ಗೆ ಈ ತರ ಪ್ರದೇಶಗಳಾಗಿರ್ತದೆ, ಇಲ್ಲ ನಿಮ್ಗೆ ನದಿ ಪಾತ್ರದಲ್ಲೂ ಕೆಲವು ಸಲ ನಿಮ್ಗೆ ನದಿ ಅಚ್ಚುಕಟ್ಟಲ್ಲೂ ನಿಮ್ಗೆ ಏನಾಗುತ್ತೆ, ನೀರಾವರಿ ಅಚ್ಚುಕಟ್ಟಲ್ಲೂ ಎಲ್ಲಿ ಒಂದು ಹಳ್ಳ ಜಮೀನು ಇರ್ತದೆ ಅಂತ ಜಮೀನಲ್ಲಿ ಮೇಲಿಂದ ಬಂದಂತ ನೀರು ಈ ತರ ಒಂದು ಸಮಸ್ಯೆ ಉದ್ಭವ ಆಗಿರ್ತದೆ. ಒಂದಂತ ಹೇಳಿದ್ರೆ ನೀವು ನಿಮ್ಮ ಒಂದು ನಿರ್ದಿಷ್ಟ ಒಂದು ಸಣ್ಣ ಪ್ರಮಾಣ ಪ್ರದೇಶದಲ್ಲಿ ಆ ತರ ಆಗಿದ್ರೆ ನೀವು ಅದನ್ನ ಒಂದು ಸಣ್ಣ ಪ್ರಮಾಣದಲ್ಲೇ ಒಂದು ಬಸಿ ಗಾಲುವೆಗಳನ್ನ ನಿರ್ಮಾಣ ಮಾಡ್ಕೊಂಡ್ರೆ ನೀರು ನಿಮಗೆ ಜೌಗು ಕಮ್ಮಿ ಆಗುತ್ತೆ. ಅಕಸ್ಮಾತ್ ಇಲ್ಲ ನನಗೆ ನಂದು ಮುಂದೆ ಎಲ್ಲ ಜಮೀನು ತುಂಬಾ ಒಂದು ವಿಸ್ತೀರ್ಣದಲ್ಲಿ ಒಂದು 60 ಜಮೀನಲ್ಲಿ ನಮ್ಗೆಲ್ಲೂ ನಾನು ಪೈಪ್ ಹಾಕಿದ್ರು ಅದು ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಎಲ್ಲಾ ರೈತರು ಮಾಡಬೇಕಾಗತ್ತೆ, ನಮ್ಗೆ ಹಳ್ಳ ಮುಂದೆ ಎಲ್ಲ ತುಂಬಾ ದೂರ ಇದೆ. ಸೊ ಆತರ ಸಮಸ್ಯೆ ಇದ್ದಾಗ ನೀವೆಲ್ಲ ಸೇರಿಕೊಂಡು ನಿಮ್ಮ ಜಮೀನು ಪೂರ್ತಿ ಏನ್ ಜಾಗದಲ್ಲಿ ಇದ್ದೀರಾ ಅವರೆಲ್ಲ ಸೇರ್ಕೊಂಡು ಮಾಡಿದಾಗ ಆ ನೀರನ್ನ ನೀವು ನಿಮ್ಮ ಜಮೀನುಗಳಿಂದ ಹೊರಗಡೆ ಆಗಕ್ಕೆ ಅವಕಾಶ ಇರ್ತದೆ. ಸೊ ಇಲ್ಲಿ ದೊಡ್ಡ ತುಂಬಾ ಆಲ್ಮೋಸ್ಟ್ ಒಂದು 15-18 ಎಕರೆ ಜಾಗ ಇದೆ. ಹೌದು, ಆತರ ಇದ್ದಾಗ ನಿಮಗೆ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಆತರ ಏನಾದ್ರು ಆಗಿದ್ದಾಗ ಜೋಗಾಗಿದ್ದಾಗ ನೀವು ಆತರ ಕಾಲೆಗಳನ್ನ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಏನು ಬಸಿಗಾಲೆಗಳನ್ನ ತೆಗೆದು ನಿಮಗೆ ಜಾಸ್ತಿ ಈ ಹಸಿರೆಲೆ ಗೊಬ್ಬರನ ನೀವು ಬೆಳೆದು ಮಣ್ಣಿಗೆ ಸೇರಿಸೋದ್ರಿಂದ ಪ್ಲಸ್ ನೀರನ್ನ ಅವಾಗ ಆಯಿಸಿ ನೀವು ಬಸಿಯೋದ್ರಿಂದ ನಿಮಗೆ ಕಮ್ಮಿ ಆಗುತ್ತೆ.

ನಲಿದು ದುಡಿಯುವವರ ಕೈ ಕಡಿವ ಸರತಿ ಬರುತ್ತಾರೋ, ಆಳುವವರ ಕಣ್ಣನ್ನು ಕೀಳುವವರು ಬರುತ್ತಾರೋ, ನಲಿದು ದುಡಿಯುವವರ ಕೈ ಕಡಿವ ಸರತಿ ಬರುತ್ತಾರೋ, ಸುಳ್ಳ ಹೇಳುವವರು ಸತ್ಯ ಸುಂದರಾಗಿ ಮೆರಿತಾರೋ, ಸುಳ್ಳ ಹೇಳುವವರು ಸತ್ಯ ಸುಂದರಾಗಿ ಮೆರಿತಾರೋ, ಕಳ್ಳರೆಲ್ಲ ಕೂಡಿ ನಾಡನಾಳ್ವ ಸರತಿ ಬರುತ್ತಾದೋ, ಏನಾಗತಾದೋ ಎಂತಾಗತಾದೋ, ಏನಾಗತಾದೋ ಎಂತಾಗತಾದೋ, ಈ ನಾಡ ನೀ ನೋಡೋ ತಮ್ಮ ಏನಾಗತಾದೋ. ಯೋಗ ಪೀಠದಲ್ಲಿ ಭೋಗ ಪಾಠ ನಡೀತಾದೋ, ಭೋಗಿ ಜನರ ಕೈಯಲ್ಲಿ ಯೋಗಿ ನಲಿದು ಮೆರೆತಾನೋ, ಯೋಗ ಪೀಠದಲ್ಲಿ ಭೋಗ